ನಾನೊಬ್ಳು ತಬ್ಬಲಿ ಮಗಳು, ನನ್ನ ಒಡ ಹುಟ್ಟಿದ ಅಣ್ಣ ನಂಗೆ ವೈರಿಯೇ ಆಗೋದ್ನ. ನಾ ಹುಟ್ಟಿದ್ದು ತಪ್ಪೇನು, ನಾ ಬೆಳೆದುದೆ ಪಾಪವೇನು? ಪುಣ್ಯ ಭೂಮಿಯಲ್ಲಿ ನಾನೊಬ್ಳು ತಬ್ಬಲಿ ಮಗಳು, ನನ್ನ ಒಡ ಹುಟ್ಟಿದ ಅಣ್ಣ ನಂಗೆ ವೈರಿಯೇ ಆಗೋದ್ನ. ನಾ ಹುಟ್ಟಿದ್ದು ತಪ್ಪೇನು, ನಾ ಹುಟ್ಟಿದ ಅಣ್ಣ ನಂಗೆ ವೈರಿಯೇ ಆಗೋದ್ನ. ನಾ ಹುಟ್ಟಿದ್ದೆ ತಪ್ಪೇನು, ಅಳಿಯನು ಒಡೆಯುವಿರಾ, ಮಾಂಗಲ್ಯ ಕೀಳುವಿರಾ, ಅಕ್ಕ ತಲೆಯನು ಕೆದರುವಿರಾ, ಅಯ್ಯೋ ಹರಿಸಿನ ಅಳಿಸುವಿರಾ, ಬಳೆಯನು ಜನ್ಮವ ಎಂದಿಗೂ ನೀನು ಜರಿಯಬೇಡ ತಮ್ಮ. ಮಮತೆಯ ಮುತ್ತ ಪ್ರೀತಿಯ ತುತ್ತ ನೀಡಿದವಳು ಹೆಣ್ಣು, ನಿನಗೆ ಜನ್ಮ ಕೊಟ್ಟವಳು ಹೆಣ್ಣಿನ ಜನ್ಮವ ಎಂದಿಗೂ ನೀನು ಜರಿಯಬೇಡ ತಮ್ಮ. ಮಮತೆಯ ಮುತ್ತ ಪ್ರೀತಿಯ ತುತ್ತ ನೀಡಿದವಳು ಹೆಣ್ಣು, ನಿನಗೆ ಜನ್ಮ ಕೊಟ್ಟವಳು ಹೆಣ್ಣು. ಗರ್ಭದೊಳೊತ್ತು ಜನುಮ ನೀಡಿದ ಹೆತ್ತ ತಾಯಿ ಹೆಣ್ಣು, ನೀನು ಅಳುವಾಗ ಹೆದೆಯ ಹಾಲನ್ನು ಕುಡಿಸಿದವಳು ಹೆಣ್ಣು. ರಕ್ತ ಹಂಚಿಕೊಂಡು ಜೊತೆಯ ಲುಟ್ಟಿದ ತಂಗಿ ಕೂಡ ಹೆಣ್ಣು. ರಕ್ತ ಹಂಚಿಕೊಂಡು ಜೊತೆಯ ಲುಟ್ಟಿದ ತಂಗಿ ಕೂಡ ಹೆಣ್ಣು. ಹೆಣ್ಣು ಹುಟ್ಟಿದರೆ ನಿನ್ನ ಹೆಂಡತಿಯ ಒಡಿತಿಯಲ್ಲ ನೀನು, ಅವಳ ಜರಿವೆಯಾಕೆ ಎಂದು. ಹೆಣ್ಣಿನ ಜನ್ಮವ ಎಂದಿಗೂ ನೀನು ಜರಿಯಬೇಡ ತಮ್ಮ. ಮಮತೆಯ ಮುತ್ತ ಪ್ರೀತಿಯ ತುತ್ತ ನೀಡಿದವಳು ಹೆಣ್ಣು, ನಿನಗೆ ಜನ್ಮ ಕೊಟ್ಟವಳು ಹೆಣ್ಣು. ಪಾಪಕರ್ಮವ ತೊಳೆಯುವಂತ ಕಾವೇರಿ ಕಪಿಲ ಹೆಣ್ಣು, ಕೋಟಿ ಜನರ ತನ್ನ ಮಡಿಲಲ್ಲಿ ಹೊತ್ತ ಭೂಮಿ ತಾಯಿ ಹೆಣ್ಣು. ನೀನು ಸತ್ತಾಗ ಸುತ್ತ ಕುಳಿತುಕೊಂಡು ಅಳುವ ಮಗಳು ಹೆಣ್ಣು. ನೀನು ಸತ್ತಾಗ ಸುತ್ತ ಕುಳಿತುಕೊಂಡು ಅಳುವ ಮಗಳು ಹೆಣ್ಣು. ಮನೆಯಲ್ಲಿ ಜ್ಯೋತಿ ಬೆಳಗುವ ಕರುಳ ಬಳ್ಳಿ ಹೆಣ್ಣು, ಆ ಹೆಣ್ಣೆ ಜಗದ ಕಣ್ಣು. ಹೆಣ್ಣಿನ ಜನ್ಮವ ಎಂದಿಗೂ ನೀನು ಜರಿಯಬೇಡ ತಮ್ಮ. ಮಮತೆಯ ಮುತ್ತ ಪ್ರೀತಿಯ ತುತ್ತ ನೀಡಿದವಳು ಹೆಣ್ಣು, ನಿನಗೆ ಜನ್ಮ ಕೊಟ್ಟವಳು ಹೆಣ್ಣು. ಮದುವೆಯ ದಿವಸ ಸಪ್ತಪದಿಯನ್ನು ತುಳಿದು ಬಂದವಳು ಹೆಣ್ಣು, ನೋವು ನಲಿವಿನಲ್ಲಿ ಭಾಗಿಯಾದ ನಿನ್ನ ಬಾಳ ಸಂಗಾತಿಯು ಹೆಣ್ಣು. ವರದಕ್ಷಿಣೆಯ ಜಗಳದಲ್ಲಿ ಬಲಿಯಾಗುವವಳು ಹೆಣ್ಣು. ಕ್ಷಿಣೆಯ ಜಗಳದಲ್ಲಿ ಬಲಿಯಾಗುವವಳು ಹೆಣ್ಣು. ಮಕ್ಕಳ ನೆತ್ತು ವಂಶ ಬೆಳಗುವ ಬಾಳ ಜ್ಯೋತಿ ಹೆಣ್ಣು, ಆ ಹೆಣ್ಣೆ ಸೃಷ್ಟಿಯ ಕಣ್ಣು. ಹೆಣ್ಣಿನ ಜನ್ಮವ ಎಂದಿಗೂ ನೀನು ಜರಿಯಬೇಡ ತಮ್ಮ. ಮಮತೆಯ ಮುತ್ತ ಪ್ರೀತಿಯ ತುತ್ತ ನೀಡಿದವಳು ಹೆಣ್ಣು, ನಿನಗೆ ಜನ್ಮ ಕೊಟ್ಟವಳು ಹೆಣ್ಣು. ಜನ್ಮವ ಎಂದಿಗೂ ನೀನು ಜರಿಯಬೇಡ ತಮ್ಮ. ಮಮತೆಯ ಮುತ್ತ ಪ್ರೀತಿಯ ತುತ್ತ ನೀಡಿದವಳು ಹೆಣ್ಣು, ನಿನಗೆ ಜನ್ಮ ಕೊಟ್ಟವಳು ಹೆಣ್ಣು. ಜರಿವೆಯಾಕೆ ಹೆಣ್ಣು, ಆ ಹೆಣ್ಣೆ ಜಗದ ಕಣ್ಣು. ಸ್ಥಿರವಲ್ಲ, ಹೆಣ್ಣಿಗೆ ತವರೂರು ಸ್ಥಿರವಲ್ಲ, ಎಂದಿಗೂ ಸ್ಥಿರವಲ್ಲ, ಹೆಣ್ಣಿಗೆ ತವರೂರು ಸ್ಥಿರವಲ್ಲ. ಹುಟ್ಟಿದ ಮನೆಯು ಸ್ಥಿರವಲ್ಲ, ಕಟ್ಟಿದ ತಾಳಿಗೆ ಬೆಲೆಯಿಲ್ಲ. ಹುಟ್ಟಿದ ಮನೆಯು ಸ್ಥಿರವಲ್ಲ, ಕಟ್ಟಿದ ತಾಳಿಗೆ ಬೆಲೆಯಿಲ್ಲ. ನೆಟ್ಟಿದ ಮನೆಯ ಮುಟ್ಟಿದ ಬಾಗಿಲ, ಬಿಟ್ಟರೆ ಗತಿಯಿಲ್ಲ, ಇದ ಬಿಟ್ಟರೆ ಗತಿಯಿಲ್ಲ. ಎಂದಿಗೂ ಸ್ಥಿರವಲ್ಲ, ಹೆಣ್ಣಿಗೆ ತವರೂರು ಸ್ಥಿರವಲ್ಲ, ಎಂದಿಗೂ ಸ್ಥಿರವಲ್ಲ, ಹೆಣ್ಣಿಗೆ ತವರೂರು ಸ್ಥಿರವಲ್ಲ.

ಹೊತ್ತು ತಿಂಗಳೆನ್ನ ಹೊತ್ತು ತಿರುಗಿದೆಯವ್ವ, ಹೆತ್ತು ನನ್ನ ಭುವಿಗೆ ತಂದು ತುತ್ತು ನೀಡಿದೆಯವ್ವ. ಒಂಬತ್ತು ತಿಂಗಳೆನ್ನ ಹೊತ್ತು ತಿರುಗಿದೆಯವ್ವ, ಹೆತ್ತು ನನ್ನ ಭುವಿಗೆ ತಂದು ತುತ್ತು ನೀಡಿದೆಯವ್ವ. ಕರುಳ ನಂಟ ಕರುಣಿಸಿದ ತಾಯಿ ನೀನವ್ವ, ಕರುಳ ನಂಟ ಕರುಣಿಸಿದ ತಾಯಿ ನೀನವ್ವ. ಹೆಂಗೆ ತೀರಿಸಲಿ ನಾನು ನಿನ್ನ ಋಣವ, ಹೆಂಗೆ ತೀರಿಸಲಿ ನಾನು ನಿನ್ನ ಋಣವ. ಒಂಬತ್ತು ತಿಂಗಳೆನ್ನ ಹೊತ್ತು ತಿರುಗಿದೆಯವ್ವ, ಹೆತ್ತು ನನ್ನ ಭುವಿಗೆ ತಂದು ತುತ್ತು ನೀಡಿದೆಯವ್ವ. ಕತ್ತಲಲ್ಲಿ ಕುಳಿತಿದ್ದೆ ಬತ್ತಲಾಗಿ ಬಿದ್ದಿದ್ದೆ, ಜನುಮ ನೀಡಿ ಬೆಳಕ ತೋರಿ ನನ್ನ ಕಣ್ಣ ತೆರೆಸಿದೆ. ಕತ್ತಲಲ್ಲಿ ಕುಳಿತಿದ್ದೆ ಬತ್ತಲಾಗಿ ಬಿದ್ದಿದ್ದೆ, ಜನುಮ ನೀಡಿ ಬೆಳಕ ತೋರಿ ನನ್ನ ಕಣ್ಣ ತೆರೆಸಿದೆ. ಎಂಥ ಸಹನೆ ನಿನದವ್ವ, ಅದೆಂಥ ತಾಳ್ಮೆ ನಿನ್ನದು. ಎಂಥ ಮಹಿಮೆ ನಿನದವ್ವ, ಅದೆಂಥ ಹಿರಿಮೆ ನಿನ್ನದು. ಎಂಥ ಸಹನೆ ನಿನದವ್ವ, ಅದೆಂಥ ತಾಳ್ಮೆ ನಿನ್ನದು. ಎಂಥ ಮಹಿಮೆ ನಿನದವ್ವ, ಅದೆಂಥ ಹಿರಿಮೆ ನಿನ್ನದು. ಒಂಬತ್ತು ತಿಂಗಳೆನ್ನ ಹೊತ್ತು ತಿರುಗಿದೆಯವ್ವ, ಹೆತ್ತು ನನ್ನ ಭುವಿಗೆ ತಂದು ತುತ್ತು ನೀಡಿದೆಯವ್ವ. ನೊಂದಾಗ ನಲಿದಾಗ ಅಮ್ಮ ಎಂದು ನುಡಿವೆ, ನೋವ ನುಂಗಿ ನಗು ನಗುತ ನೀ ನನ್ನ ಸಲಹುವೆ. ನೊಂದಾಗ ನಲಿದಾಗ ಅಮ್ಮ ಎಂದು ನುಡಿವೆ, ನೋವ ನುಂಗಿ ನಗು ನಗುತ ನೀ ನನ್ನ ಸಲಹುವೆ. ಎಂಥ ಮನವು ನಿನದವ್ವ, ಅದೆಂಥ ಮಮತೆ ನಿನ್ನದು. ಎಂಥ ಕರುಣೆ ನಿನದವ್ವ, ಅದೆಂಥ ಒಲುಮೆ ನಿನ್ನದು. ಎಂಥ ಮನವು ನಿನದವ್ವ, ಅದೆಂಥ ಮಮತೆ ನಿನ್ನದು. ಎಂಥ ಕರುಣೆ ನಿನದವ್ವ, ಅದೆಂಥ ಒಲುಮೆ ನಿನ್ನದು. ಒಂಬತ್ತು ತಿಂಗಳೆನ್ನ ಹೊತ್ತು ತಿರುಗಿದೆಯವ್ವ, ಹೆತ್ತು ನನ್ನ ಭುವಿಗೆ ತಂದು ತುತ್ತು ನೀಡಿದೆಯವ್ವ. ದೇವರನ್ನು ಪೂಜಿಸುವುದು ಏತಕ್ಕೆ, ಕಣ್ಣ ಮುಂದೆ ನೀನಿರುವೆ ಚಿಂತೆ ನನಗೇಕೆ. ಹತ್ತಾರು ದೇವರನ್ನು ಪೂಜಿಸುವುದು ಏತಕ್ಕೆ, ಕಣ್ಣ ಮುಂದೆ ನೀನಿರುವೆ ಚಿಂತೆ ನನಗೇಕೆ. ಎಂಥ ಮಹಿಮೆ ನಿನದವ್ವ, ಅದೆಂಥ ಹಿರಿಮೆ ನಿನ್ನದು. ಎಂಥ ಸಹನೆ ನಿನದವ್ವ, ಅದೆಂಥ ತಾಳ್ಮೆ ನಿನ್ನದು. ಎಂಥ ಮಹಿಮೆ ನಿನದವ್ವ, ಅದೆಂಥ ಹಿರಿಮೆ ನಿನ್ನದು. ಎಂಥ ಸಹನೆ ನಿನದವ್ವ, ಅದೆಂಥ ತಾಳ್ಮೆ ನಿನ್ನದು. ಒಂಬತ್ತು ತಿಂಗಳೆನ್ನ ಹೊತ್ತು ತಿರುಗಿದೆ ಯವ್ವ, ಹೆತ್ತು ನನ್ನ ಭುವಿಗೆ ತಂದು ತುತ್ತು ನೀಡಿದೆ ಯವ್ವ. ಕರುಳ ನಂಟ ಕರುಣಿಸಿದ ತಾಯಿ ನೀನವ್ವ, ಕರುಳ ನಂಟ ಕರುಣಿಸಿದ ತಾಯಿ ನೀನವ್ವ, ಹೆಂಗೆ ತೀರಿಸಲಿ ನಾನು ನಿನ್ನ ಋಣವ, ಹೆಂಗೆ ತೀರಿಸಲಿ ನಾನು ನಿನ್ನ ಋಣವ. ಒಂಬತ್ತು ತಿಂಗಳೆನ್ನ ಹೊತ್ತು ತಿರುಗಿದೆಯವ್ವ, ಹೆತ್ತು ನನ್ನ ಭುವಿಗೆ ತಂದು ತುತ್ತು ನೀಡಿದೆಯವ್ವ. ತಂಗಮ್ಮ ಸಿರವಲ್ಲ ನಿನಗೆ, ತವರೂರು ತಂಗಮ್ಮ ಸಿರವಲ್ಲ ನಿನಗೆ, ಗಂಜಿ ಕುಡಿದರು ತಂಗಿ ಗಂಡನೆ ಗತಿ ನಿನಗೆ, ಗಂಡನೆ ಗತಿ ನಿನಗೆ. ವರೂರು ತಂಗಮ್ಮ ಸ್ಥಿರವಲ್ಲ ನಿನಗೆ, ಗಂಜಿ ಕುಡಿದರು ತಂಗಿ ಗಂಡನೆ ಗತಿ ನಿನಗೆ, ಗಂಡನೆ ಗತಿ ನಿನಗೆ. ಮಾಡು ತಂಗವ್ವ ಅತ್ತೆ ಮಾವರ ಸೇವೆ ನಿತ್ಯ ಮಾಡು ತಂಗವ್ವ, ತವರೂರು ತಂಗಮ್ಮ ಸ್ಥಿರವಲ್ಲ ನಿನಗೆ, ಗಂಜಿ ಕುಡಿದರು ತಂಗಿ ಗಂಡನೆ ಗತಿ ನಿನಗೆ, ಗಂಡನೆ ಗತಿ ನಿನಗೆ. ಬ್ಯಾಡ ತಂಗವ್ವ ತವರಿಗೆ ಕೆಟ್ಟ ಸರ ತರ ಬ್ಯಾಡ ತಂಗವ್ವ, ತವರೂರು ತಂಗಮ್ಮ ಸ್ಥಿರವಲ್ಲ ನಿನಗೆ, ಗಂಜಿ ಕುಡಿದರು ತಂಗಿ ಗಂಡನೆ ಗತಿ ನಿನಗೆ, ಗಂಡನೆ ಗತಿ ನಿನಗೆ. Thank you. ಸತ್ತ ಮೇಲೆ ನಿನ್ನ ಸಾಕಿರಬಹುದು, ಎತ್ತಿಕ್ಕಿ ಮುತ್ತಿಕ್ಕಿ ನಿನ್ನ ಬೆಳೆಸಿರಬಹುದು. ಈ ಅಣ್ಣ ಎಲ್ಲಿ ತನಕ ನಿನ್ನ ಗಂಡ ಕೊನೆ ತನಕ, ಈ ಅಣ್ಣ ಎಲ್ಲಿ ತನಕ ನಿನ್ನ ಗಂಡ ಕೊನೆ ತನಕ. ತವರೂರು ತಂಗಮ್ಮ ಸ್ಥಿರವಲ್ಲ ನಿನಗೆ, ಗಂಜಿ ಕುಡಿದರು ತಂಗಿ ಗಂಡನೆ ಗತಿ ನಿನಗೆ, ಗಂಡನೆ ಗತಿ ನಿನಗೆ. ಕುರುಡನಾಗಲಿ ಗಂಡ ಕುಂಟನಾಗಲಿ ಗಂಡ ಪಾಲಿಗೆ ಬಂದುದ್ದು ಪಂಚಾಮೃತವೆಂದು ತಂಗಮ್ಮ, ತಂಗಮ್ಮ. ಕುರುಡನಾಗಲಿ ಗಂಡ ಕುಂಟನಾಗಲಿ ಗಂಡ ಪಾಲಿಗೆ ಬಂದುದ್ದು ಪಂಚ ಅಮೃತವೆಂದು ತಿಳಿದು ನಿಬಾಳುವ ಕೈ ಬಿಡನು ಆಶಿವ, ತಿಳಿದು ನಿಬಾಳುವ ಕೈ ಬಿಡನು ಆಶಿವ. ತವರೂರು ತಂಗಮ್ಮ ಸ್ಥಿರವಲ್ಲ ನಿನಗೆ, ಗಂಜಿ ಕುಡಿದರು ತಂಗಿ ಗಂಡನೆ ಗತಿ ನಿನಗೆ, ಗಂಡನೆ ಗತಿ ನಿನಗೆ. ತವರೂರು ತಂಗಮ್ಮ ಸ್ಥಿರವಲ್ಲ ನಿನಗೆ, ಗಂಜಿ ಕುಡಿದರು ತಂಗಿ ಗಂಡನೆ ಗತಿ ನಿನಗೆ, ಗಂಡನೆ ಗತಿ ನಿನಗೆ, ಗಂಡನೆ ಗತಿ ನಿನಗೆ. ಇಂದು ತಂಗಿಯೇ ನೀನೇ ನನ್ನ ಉಸಿರು. ಬಾರವ್ವ ನಿನಗಾಗಿ ಕಾದಿದೆ ತವರು. ಮನದ ತೊಟ್ಟಿಳಲಿ ನಿನ್ನ ತೂಗುವೆ. ಅಳಬ್ಯಾಡ ನನ್ನ ತಂಗಿ ಲಾಲಿ ಹಾಡುವೆ. ತಂಗಿಯೇ ನೀನೇ ನನ್ನ ಉಸಿರು. ಬಾರವ್ವ ನಿನಗಾಗಿ ಕಾದಿದೆ ತವರು. ತಾಯಿ ಇಲ್ಲದ ತವರಲ್ಲಿ ನೀನೇ ತಾಯಿಯು. ಕಷ್ಟ ಸುಖವ ದಿನದಂದು ನಿನಗೆ ಸಂಪಿಗೆ ತರುವೆ. ದೀಪಾವಳಿ ದಿನದಂದು ನಿನಗೆ ದೇವಿಗೆ ಕೊಡುವೆ. ನಿನ್ನ ಪ್ರೀತಿಯೇ ಸಾಕು ಇನ್ನು ಕೊಡುಗೆ ಏತಕ್ಕೆ. ಅಣ್ಣನ ಮಮತೆಗಿಂತ ಬೇರೆ ಭಾಗ್ಯವೂ ಬೇಕೆ. ಗೌರಿಯೇ ಬಾರೆ ನಿನಗೆ ಬಾಗಿನ ನೀಡುವೆ. ಹಬ್ಬಕ್ಕೆ ತವರಿಗೆ ನಾನು ಮರೆಯದೆ ಬರುವೆ. ಊರಿನ ಗುಡಿ ಮುಂದೆ ಚಕ್ಕಡಿಯನ ತರುವೆ. ತಂಗಿಯೇ ನೀನೇ ನನ್ನ ಉಸಿರು. ಕಷ್ಟ ಸುಖವಾಲಿಸುವ ಕರುಣಾಮಯು. ತಂಗಿಯೇ ನೀನಾಗ ಪುಟ್ಟ ಹೆಜ್ಜೆಯಲ್ಲಿ ಬಂದೆ. ಎಡವಿ ನೀನು ಬಿದ್ದಾಗ ಈ ಅಣ್ಣನ ಕರೆದೆ. ಅಣ್ಣ ನೀ ಬಳಿ ಬಂದು ಸವಿ ಮುತ್ತನು ತಂದೆ. ಅತ್ತಾದ ಒಲವಿನಿಂದ ನೀನನ್ನ ಸಲಹಿದೆ. ನೆನಪಿದೆಯಾ ನಿನಗೆ ಆ ಜಾತ್ರೆಯ ದಿನದಲ್ಲಿ. ನೀ ಕೊಡಿಸಿದ ಗಿಲಕಿ ನುಡಿಯಿತು ಸ್ವರದಲ್ಲಿ. ನೆನಪುಗಳು ಹಸಿರಾಗಿ ಉಳಿದಿವೆ ಮನದಲ್ಲಿ. ನೆನಪುಗಳು ಹಸಿರಾಗಿ ಉಳಿದಿವೆ ಮನದಲ್ಲಿ. ಮುದ್ದು ತಂಗಿಯೇ ನೀನೇ ನನ್ನ ಉಸಿರು. ಬಾರವ್ವ ನಿನಗಾಗಿ ಕಾದಿದೆ ತವರು. ತಾಯಿ ಇಲ್ಲದ ತವರಲ್ಲಿ ನೀನೇ ತಾಯಿಯು, ಕಷ್ಟ ಸುಖವಾಲಿಸುವ ಕರುಣಾಮಯು. ನನ್ನ ಮನದ ತೊಟ್ಟಿಲಲ್ಲಿ ನಿನ್ನ ತೂಗುವೆ, ಅಳಬ್ಯಾಡ ನನ್ನ ತಂಗಿ ನಾನಿ ಹಾಡುವೆ. ನೀನಿರುವ ತನಕ ನನಗೆ ಕಣ್ಣೀರೇ ತಕೆ, ದೇವರಂತೆ ಜೊತೆ ಇರಲು ನೀ ಚಿಂತೆ ತಕೆ. ಓ ಮುದ್ದು ತಂಗಿಯೇ ನೀನೇ ನನ್ನ ಉಸಿರು, ಬಾರವ್ವ ನಿನಗಾಗಿ ಕಾದಿದೆ ತವರು. ತಾಯಿ ಇಲ್ಲದ ತವರಲ್ಲಿ ನೀನೇ ತಾಯಿಯು, ಕಷ್ಟ ಸುಖವಾಯಿಸುವ ಕರುಣಾಮಯು. ಸಾಕಿಸಲು ವಿದ್ಯವ್ವ ಯವ್ವ ಸಾಕಿಸಲು ವಿದ್ಯವ್ವ ಬೇಕು ಏನನ್ನು ಕೇಳೆನು ನಿನಗೆ ಬಂದಾಳು ತಂಗಿ ಸಂಬಂಧ ತೊರೆದು ಬಾವಾನೆ ನಿನ್ನ ಮನೆಗೆ ನೋವಾಗದಂತೆ ನೀ ಸಾಕಬೇಕು ಏನನ್ನು ಕೇಳೆನು ನಿನಗೆ ಬಂದಾಳು ತಂಗಿ ಅವಳು ಅರಿತವಳಲ್ಲ ಸ್ವಲ್ಪ ಹಠವು ಎಲ್ಲ ಕಡೆ ಬಲು ಸರಳ ಅವಳ ನಡೆ ಸ್ವಲ್ಪ ಹಠವು ಎಲ್ಲ ಕಡೆ ಬಲು ಸರಳ ಅವಳ ನಡೆ ಬಂದಾಳು ತಂಗಿ ಬೆಳೆಸಿದೆ ಒಬ್ಬಾಳೆ ಎಂದು ನಾ ಮುದ್ದಿಸಿದೆ ತಬ್ಬಲಿಯಾಗಿ ನಾ ಬೆಳೆಸಿದೆ ಒಬ್ಬಾಳೆ ಎಂದು ನಾ ಮುದ್ದಿಸಿದೆ ಕೆಡುಕೆಂಬ ಮಾತನ್ನೇ ಅರಿಯಾಳು ಒಡುಕಿನ ವಿಷಯವ ತಿಳಿಯಾಳು ಕೆಡುಕೆಂಬ ಮಾತನ್ನೇ ಅರಿಯಾಳು ಒಡುಕಿನ ವಿಷಯವ ತಿಳಿಯಾಳು ಬಂದಾಳು ತಂಗಿ ಮನಸು ಎಳನೀರ ಸವಿಯಂತೆ ಸೊಗಸು ತಿಳಿನೀರ ಕಡಲಂತೆ ಮನಸು ಎಳನೀರ ಸವಿಯಂತೆ ಸೊಗಸು ಬೆಳಗುವಳು ದೀಪದಿ ಮನೆಯ ವಾತ್ಸಲ್ಯ ತುಂಬಿದ ಹೃದಯ ಬೆಳಗುವಳು ದೀಪದಿ ಮನೆಯ ವಾತ್ಸಲ್ಯ ತುಂಬಿದ ಹೃದಯ ಬಂದಾಳು ತಂಗಿ ಮುಖ ಮುಖದಲ್ಲಿ ಮೌನದ ನಗುವು, ವನದೇವಿ ಮಗಳ ಚೆಲುವು. ಮುಖದಲ್ಲಿ ಮೌನದ ನಗುವು, ವನದೇವಿ ಮಗಳ ಚೆಲುವು. ಕಣ್ಣಲ್ಲಿ ಕಾಂತಿಯ ಹೊಳಪು, ಸಿರಿದೇವಿ ಬಂದಂತೆ ವನಪು. ಕಣ್ಣಲ್ಲಿ ಕಾಂತಿಯ ಹೊಳಪು, ಸಿರಿದೇವಿ ಬಂದಂತೆ ವನಪು. ಬಂದಾಳು ತಂಗಿ ಸಂಬಂಧ ತೊರೆದು ಭವಾನಿ ನಿನ್ನ ಮನೆಗೆ, ನೋವಾಗದಂತೆ ನೀ ಸಾಕಬೇಕು. ಏನನ್ನು ಕೇಳೆನು ನಿನಗೆ, ಬಂದಾಳು ತಂಗಿ ಸಂಬಂಧ ತೊರೆದು ಭವಾನಿ ನಿನ್ನ ಮನೆಗೆ, ನೋವಾಗದಂತೆ ನೀ ಸಾಕಬೇಕು. ಏನನ್ನು ಕೇಳೆನು ನಿನಗೆ, ಬಂದಾಳು ತಂಗಿ. ಕಣ್ಣೀರಿನ ಬಾಳು ಜೊತೆಯಲ್ಲ ಅವ್ವ ನೀನಿಲ್ಲ, ಕಣ್ಣೀರಿನ ಬಾಳು ಜೊತೆಯಲ್ಲ. ಅಪ್ಪನ ಜೊತೆ ಇದ್ದ ಆಸೆ ಮರೆತು ಹೋಯಿತಲ್ಲ, ಅಪ್ಪನ ಜೊತೆ ಇದ್ದ ಆಸೆ ಮರೆತು ಹೋಯಿತಲ್ಲ. ಮಲು ತಾಯಿ ಮಾತು ಕೇಳಿ ನನ್ನ ದೂರ ತಳ್ಯಾರ, ಅಪ್ಪನಂತ ನಾ ಹತ್ತಿರ ಹೋದರೆ ಕಾಲಿಂದ ಒದ್ಯಾರ. ನೋವು ತಾಳದೆ ಕೂಗಿ ಕಿರಿಚಿದೆ ಅವ್ವ ಎಂದೆ ಆಗ, ತಲೆಯ ಸುತ್ತಿನ ಕೆಳಗೆ ಬಿದ್ದಾಗ ಅಪ್ಪಿಕೊಳ್ಳಬಾರವ್ವ ಬೇಗ. ಅವ್ವ ನೀನಿಲ್ಲ, ಕಣ್ಣೀರಿನ ಬಾಳು ಜೊತೆಯಲ್ಲ. ಅವ್ವ ನೀನಿಲ್ಲ, ಕಣ್ಣೀರಿನ ಬಾಳು ಜೊತೆಯಲ್ಲ. ತನ್ನ ಹೊಸಲಿಗೆ ಹೋದರೆ ಅನ್ನ ಬಸಿದ ಆ ಗಂಜಿಯ ಹುಯ್ದರೆ, ಹಸಿವು ಅಂತನ ಹೊಸಲಿಗೆ ಹೋದರೆ ಅನ್ನ ಬಸಿದ ಆ ಗಂಜಿಯ ಹುಯ್ದರೆ, ಹೆಂಗ ಕುಡಿಯಲಿ ಅಂತ ಕೇಳಿದರೆ ಬಿಸಿ ಬಿಸಿ ಗಂಜಿ ತಲೆಗೆ ಸುರಿದಳು. ಅವ್ವ ನೀನಿಲ್ಲ, ಕಣ್ಣೀರಿನ ಬಾಳು ಜೊತೆಯಲ್ಲ. ಅವ್ವ ನೀನಿಲ್ಲ, ಕಣ್ಣೀರಿನ ಬಾಳು ಜೊತೆಯಲ್ಲ. ಯಂಗ ಹುಡುಗರ ಶಾಲಿಗೆ ಹೋದರೆ ಚಿಕ್ಕಮ್ಮ ತನ್ನ ಬಟ್ಟೆ ಒಗೆಸಿದಳ, ಜೊತೆ ಯಂಗ ಹುಡುಗರ ಶಾಲಿಗೆ ಹೋದರೆ ಚಿಕ್ಕಮ್ಮ ತನ್ನ ಬಟ್ಟೆ ಒಗೆಸಿದಳು. ಓದುತ್ತೀನಂತ ಪಲಕ ಹಿಡಿದರೆ ಕಂಬಿಯ ಸುಟ್ಟು ಬರೆಯ ಎಳೆದಳು. ಅವ್ವ ನೀನಿಲ್ಲ, ಕಣ್ಣೀರಿನ ಬಾಳು ಜೊತೆಯಲ್ಲ. ನೀನಿಲ್ಲ, ಕಣ್ಣೀರಿನ ಬಾಳು ಜೊತೆಯಲ್ಲ. ಅಪ್ಪನ ಗಾಳು ಕುಡಿತಾ ಕಲಿಸಿ ಹುಚ್ಚನ ಮಾಡ್ಯಾರಾ, ಬಂಗಾಳು ಕುಡಿತ ಕಲಿಸಿ ಹುಚ್ಚನ್ನ ಮಾಡ್ಯಾರ. ಹೆಚ್ಚಾಗಿ ನಾನು ಕೇಳಕ ಹೋದರೆ ಆಚೆ ಹೋಗು ಅಂತ ಕತ್ತಿಡ್ದು ತಳ್ಯಾರ. ಅವ್ವ ನೀನಿಲ್ಲ ಕಣ್ಣೀರಿನ ಬಾಳು ಜೊತೆಯಲ್ಲ, ಅವ್ವ ನೀನಿಲ್ಲ ಕಣ್ಣೀರಿನ ಬಾಳು ಜೊತೆಯಲ್ಲ. ಕರ್ರು ಕಾದು ಮುಸುರಿ ತಿಕ್ಕಿ ಅಟ್ಟಿಗೆ ಹೋದಾಗ ಹೊತ್ತು ಮಲಗ ಕೈ ತುಂಡಿನ ಬಟ್ಟೆ ಇಲ್ಲ ಚಳಿಯಾಗ. ಅವ್ವ ಇದ್ದಾಗ ಹಾಸಿಗೆ ಮಂಚ ತಿನ್ನಲು ಹಾಲನ್ನ, ಮುಸುರಿ ತಿಕ್ಕಿ ಮನೆಯ ಒರೆಸಿದರೆ ಹೊಟ್ಟೆಗೆ ಗಂಜಿನ. ಅವ್ವ ನೀನಿಲ್ಲ ಕಣ್ಣೀರಿನ ಬಾಳು ಜೊತೆಯಲ್ಲ, ಅವ್ವ ನೀನಿಲ್ಲ ಕಣ್ಣೀರಿನ ಬಾಳು ಜೊತೆಯಲ್ಲ. ಅಪ್ಪನ ಜೊತೆ ಇದ್ದ ಆಸೆ ಮರೆತು ಹೋಯಿತಲ್ಲ, ಅವ್ವ ನೀನಿಲ್ಲ ಕಣ್ಣೀರಿನ ಬಾಳು ಜೊತೆಯಲ್ಲ. ಋಣವೊಂದು ತೀರುವ ದಿನ ಎಂದು ಹೋಗಿ ಬಾರಮ್ಮ ತಂಗಿ, ಅಳದೆ ಹೋಗಿ ಬಾರಮ್ಮ ತಂಗಿ, ನಗುತ್ತಾ ಹೋಗಿ ಬಾರಮ್ಮ ತಂಗಿ. ತವರಿನ ಋಣವೊಂದು ತೀರುವ ದಿನ ಎಂದು ಹೋಗಿ ಬಾರಮ್ಮ ತಂಗಿ, ಅಳದೆ ಹೋಗಿ ಬಾರಮ್ಮ ತಂಗಿ, ನಗುತ್ತಾ ಹೋಗಿ ಬಾರಮ್ಮ ತಂಗಿ. ಸಕ್ಕರೆಯಲ್ಲಿ ನಿನ್ನ ಅಪ್ಪಿ ಮುದ್ದಾಡಿದರು ಸಕ್ಕರೆಯ ಸವಿಯಂತೆ ತಾಯಿ ತಂದೆಯರು. ಅಕ್ಕರೆಯಲ್ಲಿ ನಿನ್ನ ಅಪ್ಪಿ ಮುದ್ದಾಡಿದರು ಸಕ್ಕರೆಯ ಸವಿಯಂತೆ ತಾಯಿ ತಂದೆಯರು. ಮಮತೆಯ ಬಂಧುಗಳು ಪ್ರೀತಿ ಸೋದರರು, ಮಮತೆಯ ಬಂಧುಗಳು ಪ್ರೀತಿ ಸೋದರರು. ವಾತ್ಸಲ್ಯದಿಂದೆಲ್ಲ ಕೂಡಿ ನಿನಗೆ ಶುಭ ಕೋರಿದರು ತಂಗಿ, ವಾತ್ಸಲ್ಯದಿಂದೆಲ್ಲ ಕೂಡಿ ನಿನಗೆ ಶುಭ ಕೋರಿದರು ತಂಗಿ. ವಧುವಾಗಿ ನೀನಿಂದು ಹಸೆಮಣೆಯ ಏರಿರುವೆ, ಮಾತೃ ವಾತ್ಸಲ್ಯವನ್ನು ಮರೆತೀಯ ಜೋಗೆ. ವಧುವಾಗಿ ನೀನಿಂದು ಹಸೆಮಣೆಯ ಏರಿರುವೆ, ಮಾತೃ ವಾತ್ಸಲ್ಯವನ್ನು ಮರೆತೀಯ ಜೋಗೆ. ಸುಖದ ಸತಿಯಾಗಿ ಸೌಭಾಗ್ಯವತಿಯಾಗಿ, ಸುಖದ ಸತಿಯಾಗಿ ಸೌಭಾಗ್ಯವತಿಯಾಗಿ, ಅಡಿಯಿಟ್ಟು ಮನೆಯ ಬೆಳಗು ನನ್ನೊಲುಮೆಯ ಮುದ್ದು ತಂಗಿ, ಅಡಿಯಿಟ್ಟು ಮನೆಯ ಬೆಳಗು ನನ್ನೊಲುಮೆಯ ಮುದ್ದು ತಂಗಿ. ತವರಿನ ಋಣವೊಂದು ತೀರುವ ದಿನ ಇಂದು ಹೋಗಿ ಬಾರಮ್ಮ ತಂಗಿ, ಅಳದೆ ಹೋಗಿ ಬಾರಮ್ಮ ತಂಗಿ, ನಗುತ್ತಾ ಹೋಗಿ ಬಾರಮ್ಮ ತಂಗಿ. ನಾವು ಒಂದಾಗಿ ಆಡಿದೆವು, ಒಂದೇ ಹೂಗಿಡದಲ್ಲಿ ಜೊತೆಗೆ ಅರಳಿದೆವು. ಬಾಲ್ಯದಿಂದಲೇ ನಾವು ಒಂದಾಗಿ ಆಡಿದೆವು, ಒಂದೇ ಹೂಗಿಡದಲ್ಲಿ ಜೊತೆಗೆ ಅರಳಿದೆವು. ಸ್ಥಿರವಾದ ನೆಲೆ ಇರಲಿ ನಿನ್ನ ಪತಿ ಜೊತೆಗೆ, ಸ್ಥಿರವಾದ ನೆಲೆ ಇರಲಿ ನಿನ್ನ ಪತಿ ಜೊತೆಗೆ. ನಗು ನಗುತ್ತ ನಿನ್ನ ಬಾಳು ಬಂಗಾರದಂತಿರಲಿ ತಂಗಿ, ನಗು ನಗುತ್ತ ನಿನ್ನ ಬಾಳು ಬಂಗಾರದಂತಿರಲಿ ತಂಗಿ. ಅಕ್ಕರೆಯ ನನ್ನ ತಂಗಿ ಹೋಗಿ ನೀ ಬಾರಮ್ಮ, ನಿನ್ನ ಹೊಸ ಬಾಳು ಹಸನಾಗಿ ಇರಲಿ. ಅಕ್ಕರೆಯ ನನ್ನ ತಂಗಿ ಹೋಗಿ ನೀ ಬಾರಮ್ಮ, ನಿನ್ನ ಹೊಸ ಬಾಳು ಹಸನಾಗಿ ಇರಲಿ. ಸೋದರರ ಮರೆತರು ಪತಿ ಸೇವೆ ಬಿಡದಿರು, ಸೋದರರ ಮರೆತರು ಪತಿ ಸೇವೆ ಬಿಡದಿರು. ನಗು ನಗುತ್ತ ನಿನ್ನ ಬಾಳು ಚಿರವಾಗಿ ಇರಲಮ್ಮ ತಂಗಿ, ನಗು ನಗುತ್ತ ನಿನ್ನ ಬಾಳು ಚಿರವಾಗಿ ಇರಲಮ್ಮ ತಂಗಿ. ತವರಿನ ಋಣವೊಂದು ತೀರುವ ದಿನ ಇಂದು ಹೋಗಿ ಬಾರಮ್ಮ ತಂಗಿ, ಅಳದೆ ಹೋಗಿ ಬಾರಮ್ಮ ತಂಗಿ, ನಗುತ್ತಾ ಹೋಗಿ ಬಾರಮ್ಮ ತಂಗಿ. ತವರಿನ ಋಣವೊಂದು ತೀರುವ ದಿನ ಇಂದು ಹೋಗಿ ಬಾರಮ್ಮ ತಂಗಿ, ಅಳದೆ ಹೋಗಿ ಬಾರಮ್ಮ ತಂಗಿ, ನಗುತ್ತಾ ಹೋಗಿ ಬಾರಮ್ಮ ತಂಗಿ, ಅಳದೆ ಹೋಗಿ ಬಾರಮ್ಮ ತಂಗಿ, ನಗುತ್ತಾ. ಲೆಕ್ಕವು ಮುಗಿದ ಮೇಲೆ ಬಿಡುವನೆ ಆ ಬ್ರಹ್ಮ ತಂಗಮ್ಮ, ಬಿಡುವನೆ ಆ ಬ್ರಹ್ಮ. ಅರಿಶಿನ ಕುಂಕುಮ ಕೊನೆಯಮ್ಮ, ಮುತ್ತೈದ ಭಾಗ್ಯ ಮುಗಿದ ಮೇಲೆ ಬಿಡುವನೆ ಆ ಬ್ರಹ್ಮ, ಮುತ್ತೈದ ಭಾಗ್ಯ ಮುಗಿದ ಮೇಲೆ ಬಿಡುವನೆ ಆ ಬ್ರಹ್ಮ. ಮಾಂಗಲ್ಯ ಮಾಂಗಲ್ಯ ಮಾಂಗಲ್ಯವೋ, ಮುತ್ತೈದೆ ಹೆಣ್ಣಿಗೆ ಮುತ್ತಿನ ಮಾಂಗಲ್ಯವೋ. ಮಾಂಗಲ್ಯ ಮಾಂಗಲ್ಯ ಮಾಂಗಲ್ಯವೋ, ಮುತ್ತೈದೆ ಹೆಣ್ಣಿಗೆ ಮುತ್ತಿನ ಮಾಂಗಲ್ಯವೋ, ಮುತ್ತಿನ ಮಾಂಗಲ್ಯವೋ, ಮುತ್ತಿನ ಮಾಂಗಲ್ಯವೋ. ಮದುವೆ ಮನೆಯಲ್ಲಿ ಕಟ್ಟಿಸಿದರು ಈ ಮೂರು ಗಂಟಿನ ತಾಳಿ, ಬಂಧು ಬಳಗ ಹರಸಿ ಕಟ್ಟಿಸಿದ ಹೊಳೆಯುವ ಮುತ್ತಿನ ತಾಳಿ. ಮದುವೆ ಮನೆಯಲ್ಲಿ ಕಟ್ಟಿಸಿದರು ಈ ಮೂರು ಗಂಟಿನ ತಾಳಿ, ಬಂಧು ಬಳಗ ಹರಸಿ ಕಟ್ಟಿಸಿದ ಹೊಳೆಯುವ ಮುತ್ತಿನ ತಾಳಿ. ಗಂಡನ ಜೊತೆಯಲ್ಲಿ ಒಂದಾಗಿ ನೀವು ನೂರು ಕಾಲ ಬಾಳಿ, ಗಂಡನ ಜೊತೆಯಲ್ಲಿ ಒಂದಾಗಿ ನೀವು ನೂರು ಕಾಲ ಬಾಳಿ. ನೀವು ಎಂದೆಂದು ಒಂದಾಗಿ ಬಾಳಿ, ನೀವು ಎಂದೆಂದು ಒಂದಾಗಿ ಬಾಳಿ. ಮಾಂಗಲ್ಯ ಮಾಂಗಲ್ಯ ಮಾಂಗಲ್ಯವೋ, ಮುತ್ತೈದೆ ಹೆಣ್ಣಿಗೆ ಮೊತ್ತಿನ ಮಾಂಗಲ್ಯವು, ಮೊತ್ತಿನ ಮಾಂಗಲ್ಯವು, ಮೊತ್ತಿನ ಮಾಂಗಲ್ಯವು. ಅನ್ಯರ ಮನೆಯ ಬಾಳನ್ನು ಬೆಳಗುವ ಕನ್ಯೆಗೆ ಕಟ್ಟುವ ತಾಳಿ, ಕಷ್ಟ ಬಂದರು ಕೋಪಿಸಿಕೊಳ್ಳದೆ ಪತಿಗೆ ಸತಿಯಾಗಿ ಬಾಳಿ, ಅನ್ಯರ ಮನೆಯ ಬಾಳನ್ನು ಬೆಳಗುವ ಕನ್ಯೆಗೆ ಕಟ್ಟುವ ತಾಳಿ, ಕಷ್ಟ ಬಂದರು ಕೋಪಿಸಿಕೊಳ್ಳದೆ ಪತಿಗೆ ಸತಿಯಾಗಿ ಬಾಳಿ, ಅತ್ತೆ ಮಾವರ ಸೇವೆಯ ಮಾಡಿ ಮುತ್ತಿನ ಸೊಸೆಯಾಗು, ಅತ್ತೆ ಮಾವರ ಸೇವೆಯ ಮಾಡಿ ಮುತ್ತಿನ ಸೊಸೆಯಾಗು. ಮೆಟ್ಟಿದ ಮನೆಯ ದೀಪ ಬೆಳಗು, ಮೆಟ್ಟಿದ ಮನೆಯ ದೀಪ ಬೆಳಗು, ಮಾಂಗಲ್ಯ ಮಾಂಗಲ್ಯ ಮಾಂಗಲ್ಯವೋ, ಮುತ್ತೈದೆ ಹೆಣ್ಣಿಗೆ ಮುತ್ತಿನ ಮಾಂಗಲ್ಯವೋ, ಮುತ್ತಿನ ಮಾಂಗಲ್ಯವೋ, ಮುತ್ತಿನ ಮಾಂಗಲ್ಯವೋ. ಚಿನ್ನರನ್ನದಂತೆ ಕೊರಳಲ್ಲಿ ನಲಿವ ಗಂಡನ ಸಂಕೇತ ತಾಳಿ, ಹೆರವರ ಮನೆಯ ದೀಪ ಬೆಳಗುವ ಹೆಣ್ಣಿಗೆ ಕಟ್ಟುವ ತಾಳಿ, ಚಿನ್ನರನ್ನದಂತೆ ಕೊರಳಲ್ಲಿ ನಲಿವ ಗಂಡನ ಸಂಕೇತ ತಾಳಿ, ಹೆರವರ ಮನೆಯ ದೀಪ ಬೆಳಗುವ ಹೆಣ್ಣಿಗೆ ಕಟ್ಟುವ ತಾಳಿ, ಕಟ್ಟಿದ ತಾಳಿಗೆ ಹಿರಿಯರ ಮಾತಿಗೆ ತಲೆಬಾಗಿ ಬಾಳಿ, ಕಟ್ಟಿದ ತಾಳಿಗೆ ಹಿರಿಯರ ಮಾತಿಗೆ ತಲೆಬಾಗಿ ಬಾಳಿ, ತಾಳಿ ಹೆಣ್ಣಿನ ಬಾಳಿಗೆ ಬೇಲಿ, ತಾಳಿ ಹೆಣ್ಣಿನ ಬಾಳಿಗೆ ಬೇಲಿ, ಮಾಂಗಲ್ಯ ಮಾಂಗಲ್ಯ ಮಾಂಗಲ್ಯವೋ, ಮುತ್ತೈದೆ ಹೆಣ್ಣಿಗೆ ಮುತ್ತಿನ ಮಾಂಗಲ್ಯವೋ, ಮಾಂಗಲ್ಯ ಮಾಂಗಲ್ಯ ಮಾಂಗಲ್ಯವೋ, ಮುತ್ತೈದೆ ಹೆಣ್ಣಿಗೆ ಮುತ್ತಿನ ಮಾಂಗಲ್ಯವೋ, ಮುತ್ತಿನ ಮಾಂಗಲ್ಯವೋ, ಮುತ್ತಿನ ಮಾಂಗಲ್ಯವೋ. ಜನ್ಮವ ಕೊಟ್ಟ ಅಮ್ಮನ ನೀನು ತೊರೆಯ ಬೇಡವೋ, ಎತ್ತ ತಾಯಿಯ ಎಂದಿಗೂ ನೀನು ಮರೆಯ ಬೇಡವೋ, ತಮ್ಮ ಮರೆಯ ಬೇಡವೋ. ಜನ್ಮವ ಕೊಟ್ಟ ಅಮ್ಮನ ನೀನು ತೊರೆಯ ಬೇಡವೋ, ಎತ್ತ ತಾಯಿಯ ಎಂದಿಗೂ ನೀನು ಮರೆಯ ಬೇಡವೋ, ತಮ್ಮ ಮರೆಯ ಬೇಡವೋ. ಯಾರು ಕನಸು ಕಣ್ಣಲ್ಲಿ ಕಟ್ಟಿ ಮಗನ್ನ ಬೆಳೆಸಾಳೋ, ತಾನು ತಿನ್ನುವ ಅನ್ನವ ಉಳಿಸಿ ಮಗನ್ಗೆ ಕೊಟ್ಟಾಳೋ, ಮದು ಒಳಗೆ ಬಂದ ಮಗನನ್ನ ನೋಡಿ ಸೊಸೆಯ ತಂದಾಳು ಅಮ್ಮ ಅಮ್ಮ. ಮದುವೆಗೆ ಬಂದ ಮಗನನ್ನ ನೋಡಿ ಸೊಸೆಯ ತಂದಾಳು ತಾಯತ್ತ ಮಗನನ್ನು ಕಣ್ತುಂಬ ನೋಡಿ ಸಂತೋಷ ಪಟ್ಟಾಳು ಮನೆ ಮುಂದೆ ಚಪ್ಪಾಲ ಹಾಕ್ಯಾಳು. ಜನ್ಮವ ಕೊಟ್ಟ ಅಮ್ಮನ ನೀನು ತೊರೆಯ ಬೇಡವೋ ಎತ್ತ ತಾಯಿಯ ಎಂದಿಗೂ ನೀನು ಮರೆಯ ಬೇಡವೋ ತಮ್ಮ ಮರೆಯ ಬೇಡವೋ. ಮುಪ್ಪಿನ ಅಮ್ಮ ಮೂಲೆಯಲ್ಲಿ ಇರುವುದ ಸೊಸೆಯು ನೋಡ್ಯಾಳು. ಅನ್ನ ನೀರು ಏನು ಕೊಡದೆ ಸೀಡು ಕಾಡಿದಳು. 60 ವರ್ಷದ ಅಮ್ಮನ ಸೊಸೆಯು ಜಾಡಿಸಿ ಒದ್ದಾಳು ಅಮ್ಮ ಅಮ್ಮ. 60 ವರ್ಷದ ಅಮ್ಮನ ಸೊಸೆಯು ಜಾಡಿಸಿ ಒದ್ದಾಳು. ಗಂಡ ಬಂದಾಗ ಚಾಡಿಯ ಏಳಿ ಬಿಟ್ಟಾಳು ಅಮ್ಮನ ಬೈಸಿ ಬಿಟ್ಟಾಳು. ಜನ್ಮವ ಕೊಟ್ಟ ಅಮ್ಮನ ನೀನು ತೊರೆಯ ಬೇಡವೋ ಎತ್ತ ತಾಯಿಯ ಎಂದಿಗೂ ನೀನು ಮರೆಯ ಬೇಡವೋ ತಮ್ಮನೆ ಮರೆಯ ಬೇಡವೋ. ಮಾತನ್ನು ಕೇಳಿ ಮಗನು ಅಮ್ಮನ ಕಾಲಲ್ಲಿ ಒದ್ದಾನು ಅಮ್ಮ ಅನ್ನುವ ಮಾತೆಯ ಮರೆತು ಕಲ್ಲಾಹೆ ತಾಕ್ಯಾನು. ಮಗ ಅಂತ ಬೆಳೆಸಿದ ತಪ್ಪಿಗೆ ಅಮ್ಮ ಪ್ರಾಣ ಬಿಟ್ಟಳು ಅಮ್ಮ ಅಮ್ಮ. ಮಗ ಅಂತ ಬೆಳೆಸಿದ ತಪ್ಪಿಗೆ ಅಮ್ಮ ಪ್ರಾಣ ಬಿಟ್ಟಳು ಅಮ್ಮ. ಜೀವವ ಬಿಟ್ಟು ಕೊನೆಗೆ ಕೊನೆಯುಸಿರೆಳೆದಾಳು ಅಮ್ಮ ಸ್ವರ್ಗವ ಸೇರ್ಯಾಳು. ಜನ್ಮವ ಕೊಟ್ಟ ಅಮ್ಮನ ನೀನು ತೊರೆಯ ಬೇಡವೋ ಎತ್ತ ತಾಯಿಯ ಎಂದಿಗೂ ನೀನು ಮರೆಯ ಬೇಡವೋ ತಮ್ಮ ಮರೆಯ ಬೇಡವೋ. ಜನ್ಮವ ಕೊಟ್ಟ ಅಮ್ಮನ ನೀನು ತೊರೆಯ ಬೇಡವೋ ಎತ್ತ ತಾಯಿಯ ಎಂದಿಗೂ ನೀನು ಮರೆಯ ಬೇಡವೋ ತಮ್ಮ ಮರೆಯ ಬೇಡವೋ ತಮ್ಮ ತೊರೆಯ ಬೇಡವೋ ತಮ್ಮ ಕಳೆದುಕೊಳ್ಳಬೇಡವೋ. ಜನ್ಮ ಕೊಟ್ಟವಳೆ ಅವ್ವ ನನ್ನವ್ವ ನನ್ನ ಸಾಕಿದವಳೆ ಅವ್ವ ಹಡೆದವ್ವ ಜನ್ಮ ಕೊಟ್ಟವಳೆ ಅವ್ವ ನನ್ನವ್ವ ನನ್ನ ಸಾಕಿದವಳೆ. ನಿನ್ನ ಋಣವನ ಹೇಗೆ ತೀರಿಸಲಿ ಜನ್ಮದಲ್ಲಿ ನಿನ್ನ ಋಣವನ ಹೇಗೆ ತೀರಿಸಲಿ ಜನ್ಮದಲ್ಲಿ. ತಾಯಿಗಿಂತ ಮಿಗಿಲಾದ ವಸ್ತು ಬೇರಿಲ್ಲ ಲೋಕದಲ್ಲಿ ತಾಯಿಗಿಂತ ಮಿಗಿಲಾದ ವಸ್ತು ಬ್ಯಾರಿಲ್ಲ ಲೋಕದಲ್ಲಿ. ಅವ್ವ ಹಡೆದವ್ವ ಜನ್ಮ ಕೊಟ್ಟವಳೆ ಅವ್ವ ನನ್ನವ್ವ ನನ್ನ ಸಾಕಿದವಳೆ. ತಿಂಗಳೊಂಬತ್ತು ಹೊಟ್ಟೆಯಲ್ಲಿ ನೀ ಹೊತ್ತುಕೊಂಡೆಯಲ್ಲ, ನೋವ ನುಂಗಿ ನೀ ನಿನ್ನ ಕಂದನಿಗೆ ಜನ್ಮ ಕೊಟ್ಟೆಯಲ್ಲ. ತಿಂಗಳೊಂಬತ್ತು ಹೊಟ್ಟೆಯಲ್ಲಿ ನೀ ಹೊತ್ತುಕೊಂಡೆಯಲ್ಲ, ನೋವ ನುಂಗಿ ನೀ ನಿನ್ನ ಕಂದನಿಗೆ ಜನ್ಮ ಕೊಟ್ಟೆಯಲ್ಲ. ತುತ್ತು ತುತ್ತಿಗೂ ಹೆತ್ತ ಪ್ರೀತಿಯ ತುಂಬಿ ಬಿಟ್ಟೆಯಲ್ಲ, ತುತ್ತು ತುತ್ತಿಗೂ ಹೆತ್ತ ಪ್ರೀತಿಯ ತುಂಬಿ ಬಿಟ್ಟೆಯಲ್ಲ. ನಿನಗೆ ಸಾಟಿಯುಂಟೆ ತಾಯಿ ನಿನ್ನ ಮರೆಬುದುಂಟೆ, ಅವ್ವ ನಿನ್ನ ಮರೆಬುದುಂಟೆ. ಅವ್ವ ಹಡೆದವ್ವ ಜನ್ಮ ಕೊಟ್ಟವಳೆ, ಅವ್ವ ನನ್ನವ್ವ ನನ್ನ ಸಾಕಿದವಳೆ. ಅವ್ವ ಹಡೆದವ್ವ ಜನ್ಮ ಕೊಟ್ಟವಳೆ, ಅವ್ವ ನನ್ನವ್ವ ನನ್ನ ಸಾಕಿದವಳೆ. ಕಂದ ಹಸಿದಿರಲಿ ಕಂದ ಅಳುತ್ತಿರಲಿ ಸಂತೈಸಿ ಬಿಡುವೆ, ಪುಟ್ಟ ಕಂದನ ತೊದಲ ನುಡಿ ಕೇಳಿ ಆನಂದ ಪಡುವೆ. ಅವ್ವ ಹಡೆದವ್ವ, ಅವ್ವ ನನ್ನವ್ವ. ಕಂದ ಹಸಿದಿರಲಿ ಕಂದ ಅಳುತ್ತಿರಲಿ ಸಂತೈಸಿ ಬಿಡುವೆ, ಕಂದನ ತೊದಲ ನುಡಿ ಕೇಳಿ ಆನಂದ ಪಡುವೆ. ಎಳೆಯ ಕರುವನು ಎತ್ತು ಮಾಡುವುದು ನಿನ್ನದೊಂದು ಮಹಿಮೆ, ಯಾರಿಗುಂಟಮ್ಮ ಮೂರು ಲೋಕದಲ್ಲಿ ನಿನ್ನಂತ ಹಿರಿಮೆ. ನೀನೆ ಜಗದಿ ಮೇಲು ಅವ್ವ ಎಲ್ಲಕ್ಕಿಂತ ಮಿಗಿಲು, ನೀನೇ ಎಲ್ಲಕ್ಕಿಂತ ಮಿಗಿಲು. ಅವ್ವ ಹಡೆದವ್ವ ಜನ್ಮ ಕೊಟ್ಟವಳೆ, ಅವ್ವ ನನ್ನವ್ವ ನನ್ನ ಸಾಕಿದವಳೆ. ಅವ್ವ ಹಡೆದವ್ವ ಜನ್ಮ ಕೊಟ್ಟವಳೆ, ಅವ್ವ ನನ್ನವ್ವ ನನ್ನ ಸಾಕಿದವಳೆ. ನಿನ್ನ ಋಣವನ್ನ ಹೇಗೆ ತೀರಿಸಲಿ ಜನ್ಮದಲ್ಲಿ, ನಿನ್ನ ಋಣವನ್ನ ಹೇಗೆ ತೀರಿಸಲಿ ಜನ್ಮದಲ್ಲಿ. ತಾಯಿಗಿಂತ ಮಿಗಿಲಾದ ವಸ್ತು ಬೇರಿಲ್ಲ ಲೋಕದಲ್ಲಿ, ತಾಯಿಗಿಂತ ಮಿಗಿಲಾದ ವಸ್ತು ಬೇರಿಲ್ಲ ಲೋಕದಲ್ಲಿ. ಅವ್ವ ಹಡೆದವ್ವ ಜನ್ಮ ಕೊಟ್ಟವಳೆ, ಅವ್ವ ನನ್ನವ್ವ ನನ್ನ ಸಾಕಿದವಳೆ. ಅವ್ವ ಹಡೆದವ್ವ ಜನ್ಮ ಕೊಟ್ಟವಳೆ, ಅವ್ವ ನನ್ನವ್ವ ನನ್ನ ಸಾಕಿದವಳೆ. ಏನೆಂದು ನೆನೆಯಲಣ್ಣ ರಾಗಿಯ ಬೀಸಿಕೊಂಡು ಏನೆಂದು ನೆನೆಯಲಣ್ಣ ಅಪ್ಪ ಅಮ್ಮ ಇಲ್ಲದ ನನ್ನ ತವರು ಮನೆಯ ಮಡದಿ ಗಂಜೋ ಅಣ್ಣ ತವರಾಗ ಇರುವೆಯಲ್ಲೋ ಕೈಯಾಳಿ ಹೆಣ್ಣು ನನ್ನ ಅತ್ತಿಗೆಯಾದಳಣ್ಣ ರಾಗಿಯ ಬೀಸಿಕೊಂಡು ಏನೆಂದು ನೆನೆಯಲಣ್ಣ ಅಪ್ಪ ಅಮ್ಮ ಇಲ್ಲದ ನನ್ನ ತವರು ಮನೆಯ ಮಡದಿ ಗಂಜೋ ಅಣ್ಣ ತವರಾಗ ಇರುವೆಯಲ್ಲೋ ಕೈಯಾಳಿ ಹೆಣ್ಣು ನನ್ನ ಅತ್ತಿಗೆಯಾದಳಣ್ಣ ಯಾಕೆ ಬಂದೆ ತಂಗಮ್ಮ ಇಂಥ ಅಣ್ಣನ ಮನೆಗೆ ತಾಟ್ಕಿತ್ತಿ ಅವಳೇ ನೋಡುತ್ತವರಾಗ ನಿನ್ನತ್ಗೆ ಯಾಕೆ ಬಂದೆ ತಂಗಮ್ಮ ಇಂಥ ಅಣ್ಣನ ಮನೆಗೆ ತಾಟ್ಕಿತ್ತಿ ಅವಳೇ ನೋಡುತ್ತವರಾಗ ನಿನ್ನತ್ಗೆ ಬಾರಮ್ಮ ತಂಗಿ ಎಂದು ಕರೆಯು ಭಾಗ್ಯವಿಲ್ಲ ಕೈಯಾಳಿ ಹೆಣ್ಣು ನನ್ನ ಹೆಂಡತಿಯಾದಳಲ್ಲ ಕೈಯಾಳಿ ಹೆಣ್ಣು ನನ್ನ ಹೆಂಡತಿಯಾದಳಲ್ಲ ಏಳುಗಾವುದ ನಾನು ನಡೆದು ಬಂದೆ ನನ್ನ ಅವ್ವಾನ ನೆನಪು ನನ್ನ ಕರೆದು ರಾಗಿಯ ಬೀಸಿಕೊಂಡು ಏನೆಂದು ನೆನೆಯಲಣ್ಣ ಅಪ್ಪ ಅಮ್ಮ ಇಲ್ಲದ ನನ್ನ ತವರು ಮನೆಯ ಮಡದಿ ಗಂಜೋ ಅಣ್ಣ ತವರಾಗ ಇರುವೆಯಲ್ಲೋ ಕೈಯಾಳಿ ಹೆಣ್ಣು ನನ್ನ ಅತ್ತಿಗೆಯಾದಳಣ್ಣ ಹೊರಟಿಯ ತಂಗಮ್ಮ ಮೂರು ಕಾಸಿನ ನನ್ನ ಮಡದಿಯ ಮಾತು ಕೇಳಿ ಹೋಗೆಂದ ಮಾತಿಗೆ ಹೊರಟಿಯ ತಂಗಮ್ಮ ಮೂರು ಕಾಸಿನ ನನ್ನ ಮಡದಿಯ ಮಾತು ಕೇಳಿ ಕಣ್ಣೀರು ಸುರಿಸುತ್ತ ಹೋಗಬ್ಯಾಡ ತಂಗವ್ವ ಹಾಲುಂಡ ತವರನ್ನು ಮರಿಬ್ಯಾಡ ತಂಗವ್ವ ಹಾಲುಂಡ ತವರನ್ನು ಮರಿಬ್ಯಾಡ ತಂಗವ್ವ ಹಡೆದವ್ವ ಇದ್ದಿದ್ರೆ ಮಡಿಲ ತುಂಬಿ ನನ್ನ ಹರಿದಾರಿ ತನಕ ನನ್ನ ಕಳುಸಿ ಸೀಬರ ಬಗೆಯ ಬೀಸಿಕೊಂಡು ಏನೆಂದು ನೆನೆಯಲಣ್ಣ. ಅಪ್ಪ ಅಮ್ಮ ಇಲ್ಲದ ನನ್ನ ತವರು ಮನೆಯ ಮಡದಿ ಗಂಜೋ ಅಣ್ಣ ತವರಾಗ ಇರುವೆಯಲ್ಲೋ. ಗೈಯಾಳಿ ಹೆಣ್ಣು ನನ್ನ ಅತ್ತಿಗೆಯಾದಳಣ್ಣ, ಗೈಯಾಳಿ ಹೆಣ್ಣು ನನ್ನ ಅತ್ತಿಗೆಯಾದಳಣ್ಣ, ಗೈಯಾಳಿ ಹೆಣ್ಣು ನನ್ನ ಅತ್ತಿಗೆಯಾದ. ಅಳಿಸಾಯಿತು ಭಾಗ್ಯದ ಬಳೆ ಹೋಯಿತು, ಅರಿಶಿನ ಕುಂಕುಮ ಅಳಿಸಾಯಿತು. ಮುಂಗೈನ ಬಳೆಗಳೆಲ್ಲ ನುಚ್ಚು ನೂರಾಗೋಯಿತು, ನನ್ನ ಬಾಳೆಲ್ಲ ಗೋಳಾಯಿತು. ಬಳಿ ಸಾಯಿತು, ಭಾಗ್ಯದ ಬಳೆ ಹೋಯಿತು, ಅರಿಶಿನ ಕುಂಕುಮ ಅಳಿಸಾಯಿತು, ಮುಂಗೈನ ಬಳೆಗಳೆಲ್ಲ ನುಚ್ಚು ನೂರಾಗೋಯಿತು, ನನ್ನ ಬಾಳೆಲ್ಲ ಗೋಳಾಯಿತು, ಭಾಗದ ಬಳೆ ಹೋಯಿತು, ಅರಿಶಿನ ಕುಂಕುಮ ಅಳಿಸಾಯಿತು, ಭಾಗದ ಬಳೆ ಹೋಯಿತು, ಅರಿಶಿನ ಕುಂಕುಮ ಅಳಿಸಾಯಿತು.